ಬಡವರ ಮನಿಯಾಗ ಬಂಟ ಹುಟ್ಟಿದಾನ ಎಂಥವನ ಮಣ್ಣ, ಏ ಬಡವರ ಮನಿಯಾಗ ಬಂಟ ಹುಟ್ಟಿದಾನ ಎಂಥವನ ಮಣ್ಣ, ಹಿಡ್ದ ಹಠ ಬಿಡಲಿಲ್ಲ ಕಡಿತನ ಸಂಗೊಳ್ಳಿ ರಾಯಣ್ಣ, ಬಡವರ ಮನಿಯಾಗ ಬಂಟ ಹುಟ್ಟಿದ ಎಂಥವನ ಮಣ್ಣ. ಏ ಬಾಳಪ್ಪ ಕುಲಕರ್ಣಿ ಕೈಯಾಗ ಮಾಡುತ್ತಿದ್ದ ಸರ್ಕಾರಿ ಚಾಕರಿನ, ಹಳ್ಳದಾಗ ಒಂದು ದಿನ ಜಳಕಕ್ಕ ಹೋದಾಗ ಹತ್ತಿ ತವಳ್ಳ ಕದನ, ಕಳದ ಪಂಜಿಯ ಒಗಿ ಅಂತ ಹೇಳಿದ್ದ ರಾಯಣ್ಗ ಬಾಳಣ್ಣ, ಬಡವರ ಮನಿಯಾಗ ಬಂಟ ಹುಟ್ಟಿದಾನ ಎಂಥವ ನಮ್ಮಣ್ಣ. ಏ ಬಿಟ್ಟ ಪಂಜಿಯನ್ನ ಸಿಟ್ಟಿಲೆ ರಾಯಣ್ಣ ಮಾರಿ ಮ್ಯಾಗ ಒಗೆದಾನ, ಕೆಟ್ಟ ಮನುಷ್ಯನಿನ್ನ ಪಂಜಿ ಒಗಿಯಾಕ ಅಗಸನಲ್ಲೋ ನಾನ, ಹಠ ಇಟ್ಟ ಕುಲಕರ್ಣಿ ಕಪಟತನದಿಂದ ಮಾಡಿದ ಮೋಸವನ, ಬಡವರ ಮನಿಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ಮರುದಿನ ಒಂದು ಪತ್ರವ ಬರೆದು ಕರೆಸಿದ ರಾಯಣ್ಣನ, ಸರ್ದಾರ್ ಸುಬೇದಾರ್ಗ ಕೊಟ್ಟು ಬಾರೋನಿ ಸಂಪಗಾವ್ಗೆ ಇದನ, ಹಿರಿದ ಕತ್ತಿಡಾಲ ಕೈಯಾಗ ಹಿಡಿದ ಹೊಂಟಾನೋ ರಾಯಣ್ಣ, ಬಡವರ ಮನಿಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ಕೊಟ್ಟ ಟಪಾಲ ವೈದಿಟ್ಟ ಸಂಪಗಾವಿ ಸುಬೇದಾರ್ನ ಮುಂದ, ತಟ್ಟಂತೆ ಓದಿ ಸಿಟ್ಟಾಗಿ ಸುಬೇದಾರ ರಾಯಣ್ಣ ಹಿಡಿಸಿದ, ಕೆಟ್ಟ ನಡತಿ ರಾಯ ಕೊಟ್ಟಿಲ್ಲ ನಿಮ್ಮ ಹತ್ತೆ ಇಟ್ಟೋಗೋ ಇಲ್ಲಿಂದ, ಬಡವರ ಮನಿಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ಅಪಮಾನವಾಯಿತು ರಾಯಣ್ಣಗಂದು ಜೈಲಿನಾಗ ಬಿದ್ದ, ಉಪಾಯದಿಂದ ಜಾಮೀನು ಕೊಟ್ಟು ಹೊರಗ ತಾನು ಬಂದ, ಕೋಪದಿಂದ ರಾಯ ಸುಬೇದಾರ್ಗ ಹೇಳಿದ ಉಳ್ಕೊಳ್ಳ ಇನ್ನ ಮುಂದ, ಬಡವರ ಮನಿಯಾಗ ಬಂಟ ಹುಟ್ಟಿದ ಎಂಥವ ನಮ್ಮಣ್ಣ. ಇತ್ತ ಇಂಗ್ಲಿಷರ ಕೈಯಾನ ಕುಲಕರ್ಣಿ ಕೆಲಸವನ್ನ ಕರೆಸಿದ, ಹೊತ್ತ ಸಾಧಿಸಿ ಹತ್ತೆ ಕೊಟ್ಟು ಹೋಗು ಕಲ್ಲನ್ನು ಹೊರಿಸಿದ, ಸತ್ಯವಂತರಿಗೆ ಸಾವಿರ ವಿಘ್ನಗಳು ಸುಳ್ಳಲ್ಲ ಅನ್ನೋದ, ಬಡವರ ಮನಿಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ಊರಿಗೆ ರಾಯ ಬಂದು ಸುದ್ದಿ ತಿಳ್ಕೊಂಡ ಅಂದಿನ ರಾತ್ರಿಗಿ, ಯಾರು ಇಲ್ಲದಾಗ ಕಲ್ಲು ಹೊರಿಸಿದ್ದು ತನ್ನ ತಾಯಿಗಿ, ಹೋರಿ ಮಾರಿ ರಾಯ ಹತ್ತೆ ತಂದು ಕೊಟ್ಟ ಕುಲಕರ್ಣಿ ಕೈಯಾಗ, ಬಡವರ ಮನಿಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಕಲ್ಲು ಹೇರಿದ ಮುಯ್ಯ ಇಲ್ಲೇ ತುರಿಸುವೆನೆಂದು ಹಿಡಿದುಕೊಂಡ ಬಾಳನೀಗಿ, ಹಲ್ಲು ಕಡಿದು ರಾಯ ಬಲ್ಲಿದ ಕತ್ತಿ ಹಿಡ್ದಾನೋ ತನ್ನ ಕೈಗಿ, ಎಲ್ಲರ ಎದುರಿಗೆ ರುಂಡ ಹಾರಿಸಿ ಬಿದ್ದ ತಾಯಿ ಕಾಲಿಗಿ, ಬಡವರ ಮನಿಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ತಕ್ಕಂಥ ಮಗ ಇವ ಬೆಳಗಾವಿ ಜಿಲ್ಲಾ ಸಂಗಾವಿ ತಾಲೂಕಿಗಿ, ಸೊಕ್ಕು ಮುರಿಯಲು ಹೊಂಟನು ರಾಯನ ಸುಬೇದಾರ ಇದ್ದಲ್ಲಿಗಿ, ತಕ್ಕ ಬುದ್ಧಿ ಕಲಿಸಬೇಕೆಂದು ಇಂಗ್ಲಿಷರ ಮಂದಿಗಿ, ಬಡವರ ಮನೆಯಾಗ ಬಂಟ ಹುಟ್ಟಿದ ಎಂಥವ ನಮ್ಮಣ್ಣ. ಏ ಹೆದರದೆ ಸುಬೇದಾರ್ನ ರುಂಡ ಕಡಿದನೋ ಬಿಡಲಲ್ಲ ಕಡಿತನಕ, ಅದೇ ರುಂಡ ತಂದು ಕಟ್ಟಿ ಹೋದರೋ ಅಗಸಿಯ ಬಾಗಿಲಕ, ಬೆದರಿ ಬ್ರಿಟಿಷರ ಹೃದಯ ನಡೆಯಿತು ರಾಯಣ್ಣನ ಶೌರ್ಯಕ, ಬಡವನ ಮನಿಯಾಗ ಬಂಟ ಹುಟ್ಟಿದಾರೋ ಎಂಥವ ನಮ್ಮಣ್ಣ, ಹಿಡಿದ ಹಠ ಬಿಡಲಿಲ್ಲ ಕಡಿತನ ಸಂಗೊಳ್ಳಿ ರಾಯಣ್ಣ, ಬಡವರ ಮನಿಯಾಗ ಬಂಟ ಹುಟ್ಟಿದಾರೋ ಎಂಥವ ನಮ್ಮಣ್ಣ. ಎಸ್